ಯಸ್ಯ ತುರಿ ಜಾನಾನಾಂ ಅಕ್ಷರಂ ಯತ್ ಯತ್ ಪರಂ ಅಮಯಂ ತಿದೇಶತಾಂ ಪಾರಂ ಒಂದು ವಾಕ್ಯವನ್ನು ಕೊಡ್ರಿ. 86ನೇ ಭಾಷ್ಯದಲ್ಲಿ ಜ್ಞಾತುಂ ಚ ಚೇತುಂ ಶಕೇಮಹಿ. ಶಕೇಮಹಿ ಅಂದ್ರೆ ಶಕ್ನುವಂತಹ, ಶಕ್ತನಾಗಿರುತ್ತೀಯ. ಯಾವುದಕ್ಕೆ ಶಕ್ತನಾಗಿದ್ದೀಯ? ಈ ಎರಡಕ್ಕೂ ಶಕ್ತನಾಗಿದ್ದೀಯ. ಯಾವೆರಡಕ್ಕೂ? ಜ್ಞಾತುಂ ಚ ಚೇತುಂ, ತಿಳಿಯಲು ಶಕ್ತನಾಗಿದ್ದೀಯ, ಮಾಡಲು ಶಕ್ತನಾಗಿದ್ದೀಯ. ಕೇಳ್ಕೊಳ್ಳಿ, ಎರಡರ ತಾತ್ಪರ್ಯ ಒಂದೇ. ಏನು ಅಂದರೆ, ದುಃಖ ಸಂತರಣಾರ್ಥತ್ವ, ಸಂಸಾರದ ಕಷ್ಟಗಳಿಂದ ಬಿಡುಗಡೆಯನ್ನು ಹೊಂದಬೇಕು. ಈ ಕರ್ಮದ ಹಿಂದೆ ಬೆಂದು ಬಿದ್ದು ಹೋದರೂ ಸುಖದ ತಾರತಮ್ಯದಿಂದ ಅಂದ್ಕೊಳ್ತೀಯ, ನಾನು ಮೊದಲಿನ ದುಃಖವನ್ನು ದಾಟಿದೆ, ಇದು ಕರ್ಮ ಮಾರ್ಗ. ಇನ್ನು ಜ್ಞಾತು, ಆತ್ಮಜ್ಞಾನವನ್ನು ಹೊಂದಬೇಕು ಅಂತ ಇದ್ದವನಿಗೂ ಕೂಡ ಅವನು ಶಕ್ತನಿದ್ದಾನೆ. ಇವರಿಬ್ಬರೂ ಕೂಡ ದುಃಖವನ್ನು, ಕಷ್ಟವನ್ನು, ನೋವನ್ನು, ಹಿಂಸೆಯನ್ನು, ಆಘಾತವನ್ನು ದಾಟಬೇಕು ಅನ್ನೋ ವಿಷಯದಲ್ಲಿ ಇಬ್ಬರಿಗೂ ತಾತ್ಪರ್ಯ ಇದೆ. ಒಬ್ಬನಿಗೆ ಗೊತ್ತಿಲ್ಲ ದುಃಖದ ಮೂಲ ಅಜ್ಞಾನ ಅನ್ನೋದು, ಅವನಿಗೆ ಗೊತ್ತಿಲ್ಲ. ಅವನಿಗೇನು ಗೊತ್ತಿದೆ ಅಂದರೆ, ಅದು ನನ್ನ ಹತ್ರ ಇಲ್ಲ, ಅದು ಎಲ್ಲ ತನಕ ಸಿಗೋದಿಲ್ವೋ ಅಲ್ಲಿ ತನಕ ದುಃಖ. ಆ ತಲೆ ಕೆಡಿಸೋಕೆ ಹೋಗಿಲ್ಲ ದುಃಖದ ಮೂಲ ಏನು ಅಂತ. ಅದು ಇನ್ನೂ ಕನ್ಫ್ಯೂಷನ್ ಇದೆ. ದುಃಖದ ಮೇಲೆ ದುಃಖದ ಮೂಲ ಏನು ಅಂತ ಹುಡುಕೊಂಡು ಹೋಗೋರ್ದು ತಲೆ ಕೆಡ್ತದೋ, ಏನು ತಲೆ ಕೆಟ್ಟವ್ರು ಹುಡ್ಕೊಂಡು ಹೋಗ್ತಾರೋ ಅಂತ. ಜಿಜ್ಞಾಸ ಕಸ್ತ್ವಂ ಕೋಹಂ ಕುತ ಆಯಾತಃ ತತ್ವಂ ಚಿಂತೆಯ ತದಿಹ ಭ್ರಾಂತಃ. ಕೋಮೇ ಜನನಿ ಕೋಮೇ ತಾತ, ನನಗೆ ಯಾರು ತಂದೆ, ನನಗೆ ಯಾರು ತಾಯಿ, ನಾನು ಯಾಕೆ ಹುಟ್ಟಿ ಬಂದೆ, ನಾನು ಎಲ್ಲಿಂದ ಹುಟ್ಟಿ ಬಂದೆ, ಇತ್ಯಾದಿ ಇತ್ಯಾದಿ. ಕೆಲವರೇ ಕೆಲವರು ಇದನ್ನು ಆಸಕ್ತಿ ಪಡ್ತಾರೆ, ಅವರು ಗುರುತಿಸಿದ್ದಾರೆ, ಮೂಲಭೂತ ಸಮಸ್ಯೆಯನ್ನು ಗುರುತಿಸಿದ್ದಾರೆ. ಅದರ ನಿವೃತ್ತಿ ಜ್ಞಾನದಿಂದಲೇ ಅಂತ ಅವರು ಸ್ಪಷ್ಟವಾಗಿದೆ. ಸೊ ಪುರುಷಾರ್ಥದ ಸ್ವಾತಂತ್ರ್ಯವನ್ನು ನೀಡಿದ್ದರಿಂದಾಗಿ ನೀನು ಅದಕ್ಕೂ ಪ್ರಯತ್ನ ಮಾಡಬಹುದು, ಈ ಕಡೆಗೂ ಪ್ರಯತ್ನ ಮಾಡಬಹುದು. ಇಬ್ಬರದ್ದು ತಾತ್ಪರ್ಯ ಒಂದೇ, ಏನು ಅಂದರೆ ಕಷ್ಟದಿಂದ ನನಗೆ ಬಿಡುಗಡೆ ಆಗಬೇಕು. ದುಃಖ ಸಂತರಣಾರ್ಥತ್ವ ಹೀಗಾಗಿ ಶಕ್ನುವಂತಹ ಇವರಿಬ್ಬರೂ ಕೂಡ ಸಂಸಾರವನ್ನು ದಾಟಲು ಶಕ್ತರಾಗಿದ್ದಾರೆ. ಒಬ್ಬರು ಕರ್ಮದಿಂದ ದಾಟ್ತೀನಿ ಅಂದ್ಕೊಂಡಿದ್ದಾರೆ, ಒಬ್ಬರು ಜ್ಞಾನದಿಂದ ದಾಟ್ತೀನಿ ಅಂತ ಅಂದ್ಕೊಂಡಿದ್ದಾರೆ. ಅದು ಸರಿ ತಪ್ಪು ಏನು ಅಂತ ಆಮೇಲೆ ನೋಡೋಣ, ಸಾಧ್ಯತೆ ಅಸಾಧ್ಯತೆಯನ್ನು ಆಮಂತ್ರ ನೋಡೋಣ. ಅವನು ಜ್ಞಾನದಿಂದ ದಾಟಬೇಕು ಅನ್ನೋನೇ ಆಗಲಿ, ಕರ್ಮದಿಂದಲೇ ದಾಟಬೇಕು ಅನ್ನೋನಾಗಲಿ, ಇವನು ಭಯರಹಿತನಾಗಬೇಕು. ಭಯಶೂನ್ಯಂ ಸಂಸಾರ ಪಾರಂ ತಿತೀರ್ಷತಾಂ ತರ್ತುಮಿಚ್ಛತಾಂ. ಇಬ್ಬರದ ಆಟಿಟ್ಯೂಡ್ ಹಂಗೆ ಇರ್ತದೆ. ಕಷ್ಟಗಳನ್ನು ಕಳ್ಕೋಬೇಕು, ಒಬ್ಬನು ಕಷ್ಟಗಳ ಮೂಲ ಏನು ಅಂತ ಗುರುತಿಸಿ ಕಳ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ, ಒಬ್ಬನು ಅದನ್ನು ಎನ್ಕ್ವೈರಿನೇ ಮಾಡೋದಿಲ್ಲ, ಅದು ವಿಚಾರನೂ ಮಾಡೋದಿಲ್ಲ. ಸಂಕಟ ಬಂದಿದೆ ವೆಂಕಟರಮಣ ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ ಭರತರ್ಷ. ಆರ್ತ ಅವನು ಈ ಸದ್ಯ ಏನು ಕಷ್ಟ ಬಂದು ಈ ಕಷ್ಟ ಪರಿಹಾರ ಅದು ಸಾಕಾಗುತ್ತೆ. ಆ ಕಡೆಗೆ 2000 ಅಡಿ ಆಳ ಕಂದಕ, ತಿರುಪತಿ ಬೆಟ್ಟ ಹೇಳ್ಕೊಂಡು ಕಾರ್ ಬರ್ತಾ ಇದೆ. ಡ್ರೈವರ್ ಹೇಳ್ತಾನೆ ಬ್ರೇಕ್ ಫೇಲ್ ಆಗಿದೆ ಅಂತ. ಸಂಕಟ ಬಂತಿಲ್ಲೋ ಅಪ್ಪ ಪರಮಾತ್ಮ, ಇದು ಒಂದರಿಂದ ಪಾರ್ ಮಾಡ್ಬಿಡಪ್ಪ ಇಷ್ಟ ಹೇಳ್ತಾನ ಅವ, ಇನ್ನೊಂದು ಏನು ಹೇಳ್ತಾನ. ಆ ಸಮಯದಲ್ಲಿ ಮಗಳಿಗೆ ಅಳಿಯನ್ ಹುಡುಕ್ತಾ ಇರ್ತೀನಿ, ಅದು ನೆನಪಿ ಬರುವುದಿಲ್ಲ, ಇದು ಯಾವುದೂ ನೆನಪಿ ಬರುವುದಿಲ್ಲ. ಈಗ ನಾನು ಈಗ ಕಷ್ಟ ಬಂದದ, ಇದು ಇವನಿಗೆ ಆರ್ತ ಅಂತ ಬೇರೆ. ಇದು ಜಿಜ್ಞಾಸ, ಸ್ವಲ್ಪ ಸತ್ಸಂಗ ಇತ್ಯಾದಿಗಳಲ್ಲಿ ಉತ್ಸಾಹ. ಜಿಜ್ಞಾಸ ಅಂದರೆ ಇವನು ಆತ್ಮ ಜಿಜ್ಞಾಸಕ್ಕೆ ಹೋಗ್ತಾನ ಅಂತ ಸೀರಿಯಸ್ ಸ್ಟೂಡೆಂಟ್ ಅಂತ ತಿಳ್ಕೊಬೇಡ್ರಿ. ಜಿಜ್ಞಾಸು ಇವನಿಗೇನು ಅಂದರೆ ಸ್ವಲ್ಪ ಸತ್ಸಂಗ ಇತ್ಯಾದಿಗಳ ಮೂಲಕವಾಗಿ ಭಾಗವಹಿಸುವ ಮೂಲಕವಾಗಿ ಸ್ವಲ್ಪ ಬೌದ್ಧಿಕ ಸಮಾಧಾನ, ಇಂಟಲೆಕ್ಚುಯಲ್ ಅಪೀಸ್ಮೆಂಟ್ ಅಂತ ಕರೀತಾರೆ, ಬೌದ್ಧಿಕ ಸಮಾಧಾನ. ಅರ್ಥಾರ್ಥಿ ಅವನಿಗೆ ಕಷ್ಟದ ಬಗ್ಗೆನೂ ಕೇರ್ ಇಲ್ಲ, ನಮ್ಮ ಕಷ್ಟ ನಮಗೆ ಆ ಭಗವಂತ ಏನು ಮಾಡ್ತಾನೆ ದುಡಿದಿದ್ದೀವಿ ನಾವು. ಜಿಜ್ಞಾಸು ಏ ಅಲ್ಲಿ ಇಲ್ಲಿ ಸತ್ಸಂಗಿಲ್ಲ ಹೋಗೋದು, ಇಲ್ಲೇ ಮನೆಯಾಗ ಹೋಗ್ಕೋತೀವಿ. ಆದರೆ ಅರ್ಥಾರ್ಥಿ ಲಕ್ಷ್ಮೀ ಪೂಜೆ ಮಾಡ್ತಾನೆ, ದುರ್ಗಾ ಪೂಜೆ ಮಾಡ್ತಾನೆ, ಎಲ್ಲ ಥರದ ಪೂಜೆಗಳನ್ನು ಮಾಡ್ತಾನೆ. ಯಾರು ಯಾತಕ್ಕಾಗಿ ಲಕ್ಷ್ಮಿಯನ್ನು ಒಲಿಸಿಕೊಳ್ಳಿಕ್ಕ. ಅರ್ಥ ಜಿಜ್ಞಾಸು ಅರ್ಥಾರ್ಥಿ. ಆಮೇಲೆ ಮೂರನೇದವನು ಬರ್ತಾನೆ, ಅವನು ಯಾರು ನಾಲ್ಕನೇದವನು ಯಾರವನು ಜ್ಞಾನಿ ಮತ್ತು ಜ್ಞಾನಿ. ಯಾರು ಶ್ರೇಷ್ಠರು ಈ ಮೂವರೊಳಗೆಲ್ಲ, ಯಾರು ಉತ್ತಮರು ಈ ನಾಲ್ಕರಲ್ಲಿ? ಅರ್ಜುನ ಪ್ರಶ್ನೆಗೆ ಭಗವಂತ ಉತ್ತರ ಕೊಡ್ತಾನೆ, ಜ್ಞಾನೀತು ಆತ್ಮೈವ ಮೇಮತಂ. ಜ್ಞಾನಿ ನನಗೆ ಅತ್ಯಂತ ಶ್ರೇಷ್ಠನು, ಯಾಕಂದರೆ ಅವನು ಬೇರೆ ಅಲ್ಲ ನಾನು ಬೇರೆ. ಹಾಗೆಯೇ ಭಗವಂತನನ್ನು ಒಲಿಸಿಕೊಳ್ಳಲಿಕ್ಕಾಗಿ ಭಯಶೂನ್ಯರಾಗಬೇಕು ಎಂದು ಅವನು ಕರ್ಮ ಮಾರ್ಗ ಹೇಳ್ತಾನೆ, ಭಯಶೂನ್ಯ ಆಗಬೇಕು ಎಂದು ಇವನು ಜ್ಞಾನ ಮಾರ್ಗ ಹೇಳ್ತಾನೆ. ಇಬ್ಬರಿಗೂ ಎರಡು ರಥಗಳಿವೆ ಅಂತ ತಿಳ್ಕೋಬೇಡಿ. ಈ ರಥ ಬಿಟ್ಟು ಹೇಳಿದ್ರೆ ಆ ರಥ ಹತ್ತಾನೆ ಅಂತ ಹಂಗಲ್ಲ, ರಥ ಇರೋದು ಒಂದೇ. ಆದರೆ ಪ್ರಯಾಣ ಮಾಡೋರು ಇವರಿಬ್ಬರು, ಒಬ್ಬರು ವಿದ್ಯೆಯನ್ನು ಬೆನ್ನತ್ತಿ ಹೋಗ್ತಾರೆ, ಒಬ್ಬರು ಅವಿದ್ಯೆಯನ್ನು ಬೆನ್ನತ್ತಿ ಹೋಗ್ತಾರೆ. ಅಭಯಂ ಭಯಶೂನ್ಯಂ ಸಂಸಾರಸ್ಯ ಪಾರಂ ತಿತೀರ್ಷತಾಂ ತರ್ತುಮಿಚ್ಛತಾಂ ಬ್ರಹ್ಮವಿದಾಂ ಯತ್ ಪರಂ ಆಶ್ರಯಂ ಅಕ್ಷರಂ ಆತ್ಮಾಖ್ಯಂ ಬ್ರಹ್ಮ ತಚ್ಚ ಜ್ಞಾತಂ ಶಕೇಮಹಿ. ನೋಡಿ ಇಲ್ಲಿ ಮತ್ತೆ ಬಂತು, ಅದೇ ಜ್ಞಾತಂ ಚೇತುಂ ಚ ಶಕೇಮಹಿ, ಇಲ್ಲಿ ಜ್ಞಾತಂ ಶಕೇಮಹಿ. ಕಿಂ ಜ್ಞಾತಂ ಶಕೇಮಹಿ? ಅಕ್ಷರಂ ಆತ್ಮಾಖ್ಯಂ ಜ್ಞಾತಂ ಶಕೇಮಹಿ. ಅಕ್ಷರ ಅನ್ನುವ ಶಬ್ದದಿಂದ ಪ್ರಸಿದ್ಧವಾದಂತಹ ಆತ್ಮನನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅದೇನದು ಆತ್ಮ? ಪರಂ ಆಶ್ರಯಂ ಬ್ರಹ್ಮವಿಧಾಂ ಯತ್ ಪರಂ ಆಶ್ರಯ. ಬ್ರಹ್ಮಜ್ಞಾನಿಗಳಿಗೆ ಗೊತ್ತು, ಏನು ಗೊತ್ತು? ಇದು ಅತ್ಯಂತ ಹೆಚ್ಚಿನ ಸ್ಥಾನ, ಬ್ರಹ್ಮಜ್ಞಾನ ಇದು ಅತ್ಯಂತ ಹೆಚ್ಚಿನ ಸ್ಥಾನ ಅಂತ ಜ್ಞಾನಿಗಳಿಗೆ ಗೊತ್ತು. ಸೊ ಪರ ಅಪರೇ ಅಂದ, ಆದ್ದರಿಂದ ಏನಾದರೂ ನೋಡಿ, ಈಗ ಆ ಮಾರ್ಗ ಹಿಡಿದು ಕರ್ಮ ಮಾರ್ಗ ಹಿಡಿದವನು ಅವನು ಅಪರ ಬ್ರಹ್ಮನನ್ನು ಪೂಜೆ ಮಾಡ್ತಾನೆ. ಎಲ್ಲ ಅಪರ ಬ್ರಹ್ಮ, ಅಗ್ನಿ ದೇವನನ್ನು ಆಹ್ವಾನ ಮಾಡೋದು, ಆ ದೇವತ ಆಹ್ವಾನ ಮಾಡೋದು, ಸೂರ್ಯ ದೇವತ ಅಗ್ನಿ ಅದು ಆಹ್ವಾನ ಮಾಡೋದು, ಪ್ರಜಾಪತಿಯನ್ನು ಆಹ್ವಾನ ಮಾಡೋದು, ಇವೆಲ್ಲ ಏನು ಅಂತಂದರೆ ಇವು ಅಪರ ಬ್ರಹ್ಮ. ಈ ಪ್ರಕಾರ ಜಿಜ್ಞಾಸೆ ಕೂತ್ಕೋತೀವಲ್ಲ, ಇಲ್ಲಿ ಯಾರನ್ನು ಆಹ್ವಾನ ಮಾಡ್ತೀವಿ? ಗುರುವನ್ನು ಆಹ್ವಾನ ಮಾಡ್ತೀವಿ. ಗುರು ಬೇರೆ ಅಲ್ಲ, ಪ್ರಮಾಣ ಬೇರೆ ಅಲ್ಲ, ಪ್ರಮಾಣ ಬೇರೆ ಅಲ್ಲ, ಶಾಸ್ತ್ರ ಬೇರೆ ಅಲ್ಲ. ಗುರು ಎಂಬಾಡಿಮೆಂಟ್ ಆಫ್ ಶಾಸ್ತ್ರ. ಗುರು ಅಂದರೆ ಶಾಸ್ತ್ರ, ಶಾಸ್ತ್ರ ಅಂದರೆ ಗುರು ಅನ್ನುವುದಕ್ಕೆ ತತ್ವಬುದ್ಧಿ ಏನಂತ ಹೇಳಿದ್ದಾರೆ. ಹೇಳಿ, ಗುರುವಾಕ್ಯೇಶು ಶಾಸ್ತ್ರವಾಕ್ಯೇಶು ವಿಶ್ವಾಸ. ತತ್ವಬೋಧದ ಕೊಟೇಶನ್, ತತ್ವಬೋಧದ ಕೋಟ್ ಏನು? ಗುರುವಾಕ್ಯೇಶು ವೇದಾಂತ ವಾಕ್ಯೇಶು ವಿಶ್ವಾಸ ಶ್ರದ್ಧಾ ಕಥ್ಯತೆ. ಇದಕ್ಕೆ ಶ್ರದ್ಧಾ ಅಂತ ಕರೀತಾರೆ. ಅದು ಏನು ತೋರಿಸ್ತದೆ? ಗುರುವಾಕ್ಯ ಬೇರೆ ಅಲ್ಲ, ಶಾಸ್ತ್ರವಾಕ್ಯ ಬೇರೆ. ಆ ಮೂಲಕವಾಗಿ ಅವನು ಆ ಮಾರ್ಗವನ್ನು ಕ್ರಮಿಸ್ತಾನೆ. ಅದು ಯಾವುದು? ಅದು ಜ್ಞಾನ ಮಾರ್ಗ. ಸೊ ಏನಾಯ್ತೀಗ, ಕರ್ಮಕ್ಕೂ ನಾವು ಅಧಿಕಾರಿಗಳಾದ್ವಿ, ಜ್ಞಾನಕ್ಕೂ ಅಧಿಕಾರಿಗಳಾಗಿದ್ದೀವಿ, ಕರ್ಮಕ್ಕೂ ಅಧಿಕಾರಿಗಳಾಗಿದ್ದೀವಿ. ಈಗ ನಿರ್ಧಾರ ನಮ್ಮೇಲೆ ಬಿಟ್ಟು, ಈ ಮಾರ್ಗವನ್ನು ತೊಗೊಂಡು ಆ ಮಾರ್ಗವನ್ನು ತೊಗೊಂಡು ನಮ್ಮ ನಿಮ್ಮ ಜಿಜ್ಞಾಸಕ್ಕೆ. ಕರ್ಮ ಮಾರ್ಗ ಅನಿವಾರ್ಯ. ಈ ಶರೀರ ಉಪಾಧಿ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಒಂದಿಲ್ಲ ಒಂದು ಕರ್ಮದಲ್ಲಿ ತೊಡಗುವುದು ಅಥವಾ ತೊಡಗಿಸುವುದು ಈ ಶರೀರದ ಧರ್ಮ. ಕೊನೆಗಿನ ಯಾವ ಕರ್ಮ ಇಲ್ಲ ಅಂದರೂ ಕೂಡ ಮಾತ್ರ ನುಂಗೋ ಕರ್ಮ ಅಂತ ಅದೊಂದು ಕರ್ಮ ಹೋದಲ್ಲ. ಮಾತ್ರ ನುಂಗ್ಬೇಕಲ್ಲ, ಇಂಜೆಕ್ಷನ್ ತಗೋಬೇಕಲ್ಲ, ಅದೊಂದು ಕರ್ಮ ಹೋದಲ್ಲ. ಇನ್ನು ಯಾವುದಿಲ್ಲದೂ ಚಿಂತೆ ಇಲ್ಲ, ಅದಂತೂ ಇದ್ದೇ ಇರ್ತದೆ. ಹೀಗಾಗಿ ಕರ್ಮ ಯಾರಿಗೆ ಬಿಟ್ಟಿದೆ? ಯಾರಿಗೆ ಬಿಟ್ಟಿದೆ? ಯಾರನ್ನು ಬಿಟ್ಟಿಲ್ಲ. ಮಹಾರೋಗಿಯನ್ನು ಕರ್ಮ ಬಿಟ್ಟಿದೆ. ಅನಿವಾರ್ಯ. ಹೀಗಾಗಿ ಕರ್ಮವನ್ನು ಮಾಡಿಕೊಂಡು ಹೋದರೆ ರಾಗದ್ವೇಷಾದಿಗಳ ಬಂಧನ ಅನಿವಾರ್ಯ. ಕರ್ಮ ಮಾಡದೇ ಇರಲಿಕ್ಕೆ ಆಗುವುದಿಲ್ಲ, ಮಾಡಿದರೆ ಬಂಧನ ತಪ್ಪಿದ್ದ. ಈ ಟಗ್ ಆಫ್ ವಾರ್ ಹಿಂಗೆ ನಡೀತಾ ಇರ್ತದೆ. ಅಕಸ್ಮಾತ್ ಒಂದು ಯೋಗ ಕೂಡಿ ಬಂದು ಈಶ್ವರ ಭಾವ ನಮ್ಮ ಮನಸ್ಸಲ್ಲಿ ಮೂಡಿದ್ದಾದರೆ ಕರ್ಮದಿಂದ ತಕ್ಷಣ ಈಶ್ವರ ಭಾವಕ್ಕೆ ಜಂಪ್ ಆಗುವುದಿಲ್ಲ. ಯು ಹ್ಯಾವ್ ಟು ನೋಟ್ ದಿಸ್. ಕರ್ಮದಲ್ಲಿ ಇದ್ದವರು ತಕ್ಷಣವೇ ಈಶ್ವರ ಭಾವಕ್ಕೆ ಜಂಪ್ ಆಗುವುದಿಲ್ಲ. ಎರಡರ ಮಧ್ಯದಲ್ಲಿ ಧರ್ಮ ಅಂತ ಒಂದಿದೆ. ಕರ್ಮದಿಂದ ಇವನು ಜಂಪ್ ಆಗಬೇಕಾಗಿತ್ತು ಅಂತಂದರೆ ಎಲ್ಲ ಪ್ರಾಣಿಗಳು ಜಂಪ್ ಆಗಿಬಿಡ್ತವೆ. ಅವು ಕರ್ಮದಲ್ಲಿ, ಅವು ಯಾವಾಗಲೂ ಕರ್ಮದಲ್ಲಿ ಇರ್ತವೆ. ಮಧ್ಯದಲ್ಲಿ ಧರ್ಮ ಅಂತ, ಆ ಧರ್ಮ ಸಮ್ಮತವಾಗಿ, ಧರ್ಮ ಸಮ್ಮತವಾಗಿ ಕರ್ಮದಲ್ಲಿ ತೊಡಗಿದಾಗ ಮಾತ್ರ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಈಶ್ವರ ಭಾವ ಮೂಡಲಿಕ್ಕೆ ಶುರು. ಉದಾಹರಣೆಗೆ ಆ ಜಗದೀಶ್ ಅಂತ ಒಂದು ಹುಡುಗ ಬರ್ತಾನೆ, ಅವನಿಗೆ ಈ ವಿಷಯಗಳ ಗಂಧ ಕೂಡ ಗೊತ್ತಿಲ್ಲ. ಅವು ಎಂದಂದು ದೇವಸ್ಥಾನದಲ್ಲಿ ಕಾಲಿಟ್ಟವನು ಅಲ್ಲ. ಇವು ಚಂಡಾಳ ಚೌಕಲಿ ನಮ್ಮ ಭಾಷಾದಲ್ಲಿ ಹೇಳಿದ್ದಂದು ಪುಂಡ್ರು, ಮಲಗುಂದದ ಪುಂಡ್ರು. ಹಂಗೆ ಬೆಳೆದ್ಬಿಟ್ಟವು ಪ್ರೈಮರಿ ಸ್ಕೂಲ್ನೊಳಗ ಎಲ್ಲ. ಅವರಿಗೆ ನಿಧಾನವಾಗಿ ಒಂದು ಎಳಿ ಸಿಕ್ತು, ಆರ್ ಎಸ್ ಎಸ್ ಶಾಖಾ. ಅವ್ರು ಸ್ವಲ್ಪ ಬಂದ್ಬಿಟ್ಟು, ಅವ್ರ ರಾಜ್ಯ ಬಂದ್ಬಿಟ್ಟು ಸ್ವಲ್ಪ ಗಾಳಿ ಹಾಕ್ದ ಪಂಪ. ನೀ ಸ್ವಲ್ಪ ವಿಶೇಷವಾಗಿ ಕಾಣಿಸ್ತೀಯ, ಖಾಕಿ ಹಾಫ್ ಪ್ಯಾಂಟ್ ಹಾಕಿರ್ತೀಯ, ಕೈಯಾಗಿ ಕೋಳಿ ಹಿಡಿದಿರ್ತೀಯ, ಒಂಥರ ವಿಶೇಷವಾಗಿ ಕಾಣಿಸ್ತೀಯ. ಇವಾಗ ಅಪ್ಪನಿಗೆ ಕಾಟ ಕೊಟ್ಟ, ನನಗೆ 5 ರೂಪಾಯಿ ಕೊಡು, 1,000 ರೂಪಾಯಿ ಕೊಡು, ನನಗೆ ಕೂಲ್ ಕೊಂಡ್ಕೋಬೇಕಾಗ್ಯದ, ನನಗೆ ಪ್ಯಾಂಟ್ ಕೊಂಡ್ಕೋಬೇಕಾಗ್ಯದ ಕೊಡು. ಇವನು ಕಾಟ ತಾಳ್ಲಾರ್ದನ ಅವ್ರ ಅಪ್ಪ ಕೊಟ್ಟ, ಇವು ಒರೆಸ್ಕೊಂಡು ಹಾಕ್ಕೊಂಡ. ಹೌದು, ಅಲ್ಲಿ ಸ್ವಲ್ಪ ದಿನ ಬೋಧನೆ ಏನಿರುತ್ತೆ, ಬೌದ್ಧಿಕ ಬೌದ್ಧಿಕ ಇರ್ತದೆ, ಡೈಲಿ ಸ್ವಲ್ಪ ಬೌದ್ಧಿಕ ಇರ್ತದೆ. ಮೇನ್ಲಿ ರಾಷ್ಟ್ರ ವಿಚಾರ ಇಸೊಕ್ಕೆ, ರಾಷ್ಟ್ರ ಧರ್ಮ ಅಂದರೆ ಅದು ಕೂಡ ಧರ್ಮನೇ. ಆ ರಾಷ್ಟ್ರೀಯ ಬೋಧನ ಇರೋದ್ರಿಂದ ಸ್ವಲ್ಪ ಧರ್ಮದಲ್ಲಿ ಪ್ರವೇಶ. ಅಕಸ್ಮಾತ್ ನ್ಯೂಸ್ ಆಯಿತು, ಏನು ಆಶ್ರಮದಲ್ಲಿ ಇನ್ನೊಂದು ಕಾರ್ಯಕ್ರಮ ಇದೆ ಅಂತ ನ್ಯೂಸ್ ಆಯ್ತು. ನಿಧಾನಾಗಿ ಅವನೇ ಫಸ್ಟಿಗೆ ಬಂದದ್ದು ನನ್ನ ಹತ್ರ ಬಂದು ನಿಂತ್ಕೊಂಡ್ಬಿಟ್ಟ, ಕೇಳೋದಲ್ರಿ ಹಿಂಗೆ ನಮಗೆ ಕೇಳಿಸಿ ಬಂದದ, ನಾನು ಮಲಗಂದ್ರೆ ಬರಬೇಕಾ ಬರಬಾರ್ದೆ ಅಂತ ನಿಂತ. ಮತ್ತು ನಾನು ನಿಮ್ಮ ಪ್ರಮುಖ ಹೆಂಗೆ ಹೇಳ್ತಾನೆ ಹಂಗೆ ಕೇಳಿರಪ್ಪ, ಅವ್ರು ಏನು ಹೇಳ್ತಾನೆ ಮಾಡಿ, ಎಲ್ಲರೂ ಇಲ್ಲಿ ಬರ್ತೇವೆ ಅಂತ ಹೇಳಿದ್ರಿ ಈಗ. ಸರಿ, ಮತ್ತು ನೀನು ಬಂದು ಎಲ್ಲರೂ ಬರ್ಬೋದು ಇರು. ಆಮೇಲೆ ನಿಧಾನಾಗಿ 2-3 ಬೈಠಕ್ ಆದ್ಮೇಲೆ ಅವ ತಾನೇ ಚೇರ್ ಹಾಕಲಿಕ್ಕೆ ಶುರು ಮಾಡ್ದ, ತಾನೇ ಬರ್ಲಿಕ್ಕೆ ಶುರು ಮಾಡ್ದ. ಆಮೇಲೆ ನಿಧಾನಾಗಿ ಕಸ ಗುಡಿಸ್ಲಿಕ್ಕೆ ಶುರು ಮಾಡ್ದ. ಎಲ್ಲ ಪ್ರವೇಶ ಆಯಿತು, ಧರ್ಮ ಪ್ರವೇಶ ಆಯಿತು. ಕರ್ಮದ ಜೊತೆ ಜೊತೆಗೆ ಏನು ಪ್ರವೇಶ ಆಯಿತು, ಧರ್ಮ. ಆ ಧರ್ಮ ಪ್ರವೇಶ ಎಲ್ಲಿ ತನಕ ತಗೊಂಡು ಹೋಗ್ತೇವೆ, ಅವನಿಗೆ ಈಶ್ವರ ಭಾವ ಮೂಡಿಸ್ತು, ಈಶ್ವರ ಭಾವ ಮೂಡಿಸ್ತು. ಅವನೇ ಹೇಳೋದು ಮೊನ್ನೆ ಎಷ್ಟು ಚಂದ ಇರ್ತದೆ ನಿಮ್ಮ ಉಪನ್ಯಾಸ, ಕಾಲೇಜ್ ಲೆಕ್ಚರ್ ಇದ್ದಂಗೆ ಇರ್ತದೆ ನೋಡ್ರಿ, ನನಗೆ ಬರಬೇಕು ಅಂತ ಮನಸ್ಸಾಗ್ತದೆ. ಅಪ್ಪ ಹೊಲಕ್ಕೆ ಕಳಿಸ್ಬಿಡ್ತಾನೆ, ಅಪ್ಪ ಹೊಲಕ್ಕೆ ಕಳಿಸ್ಬಿಡ್ತಾನೆ. ನನಗೆ ಹೊಲ್ದಾಗ ಕೆಲಸ ಭಾಳ ಇರ್ತದ್ರಿ ಸ್ವಾಮೀಜಿ, ಹೌದಪ್ಪ ಅದು ಮಾಡಬೇಕಲ್ಲ, ಮತ್ತು ಹೀಗಾಗಿ ನನಗೆ ಬರಲಿಕ್ಕೆ ಆಗೋದಿಲ್ಲ. ಆದರೂ ಮನಸ್ಸದ ನೋಡ್ರಿ, ಹಿಂಗೆ ಬಂದು ಕೂತ್ಕೊಂಡು ಕೇಳಬೇಕಂತ ಮನಸ್ಸು. ಸಿ ಹೌ ಹೌ ಕರ್ಮ ಟೇಕ್ಸ್ ಯು ಟು ಮೋಕ್ಷ, ದೋ ಮೋಕ್ಷ ಇಸ್ ನಾಟ್ ದಿ ರಿಸಲ್ಟ್ ಆಫ್ ಕರ್ಮ. ಹಂತ ಹಂತವಾಗಿ ನಿನ್ನೆ ಕೊಂಡಿ ಅಂತ ಶಬ್ದ ಉಪಯೋಗ ಮಾಡಿ, ಇವು ಹೆಂಗೆ ಕೊಂಡಿಗಳಾಗ್ತವೆ, ನಾಚಿಕೆ ತಾಗ್ನಿ ಅನ್ನೋದು ಬರೀ ನೆಪಕ್ಕೆ ಪ್ರಯೋಗಿತ ಶಬ್ದ ಅದಷ್ಟೇ. ನಾಚಿಕೆ ತಾಗ್ನಿ ಅನ್ನೋ ಶಬ್ದ ನೆಪಕ್ಕೆ ಲಕ್ಷಣಾರ್ಥವಾಗಿ ಪ್ರಯೋಗಿಸಿದ್ದು, ಆದರೆ ಅದರೊಳಗೆ ಎನಿ ಕರ್ಮ ಇಸ್ ಎ ನಾಚಿಕೆ ತಾಗ್ನಿ. ಎಲ್ಲ ಕರ್ಮಗಳು ನಿಮಿತ್ತೀಕರಿಸಿ ನಾಚಿಕೇತ ಅನ್ನುವಂಥ ಆ ಕರ್ಮವನ್ನು ಹೇಳಿದ್ದಾರೆ. ಸೊ ಈ ಪ್ರಕಾರ ಇವನು ಕರ್ಮದಲ್ಲಿ ತೊಡಗುತ್ತಾನೆ, ಅನಿವಾರ್ಯ. ಕರ್ಮದಲ್ಲಿ ತೊಡಗುವುದು ಅನಿವಾರ್ಯ. ಕರ್ಮದಿಂದ ಧರ್ಮ, ಧರ್ಮವು ಒಳಗೆ ಪ್ರವೇಶವಾಗಿದ್ದಾದರೆ ಮುಂದೆ ಈಶ್ವರ ಭಾವ, ಈಶ್ವರ ಭಾವ ಪ್ರವೇಶ ಆಗಿದ್ದಾದರೆ ಮುಂದೆ ಮೋಕ್ಷ ಇಚ್ಛ. ಆ ಮೋಕ್ಷ ಇಚ್ಛ ಅದು ಜ್ಞಾತಂ ಇಚ್ಛು. ಹೌದಾ, ಶಬ್ದ ಏನಿದೆ, ಜ್ಞಾತುಂ ಚೇತುಂ ಅಂತ ಮೇಲೆ ಬರೆದು ಇಲ್ಲಿ ಕೆಳಗೆ ಜ್ಞಾತುಂ ಶಕೇಮಹಿ, ತತ್ ಬ್ರಹ್ಮ ಚ ಜ್ಞಾತುಂ ಶಕೇಮಹಿ. ಆತ್ಮ ಎನ್ನುವ ಹೆಸರಿಂದ ಪ್ರಸಿದ್ಧವಾದ, ಅಕ್ಷರಂ ಎನ್ನುವ ಹೆಸರಿಂದ ಪ್ರಸಿದ್ಧವಾದ, ಬ್ರಹ್ಮ ಎಂದು ಪ್ರಯೋಗಿಸಲ್ಪಟ್ಟಂತಹ ಆ ಬ್ರಹ್ಮಜ್ಞಾನವನ್ನು ಹೊಂದಲಿಕ್ಕಾಗಿ ನಾವು ಅರ್ಹತೆಯನ್ನು ಪಡೆದಿರುತ್ತೇವೆ. ಇದು ಏನು ಬ್ರಹ್ಮಜ್ಞಾನ ಅಂದರೆ, ಪರ ಅಪರೆ ಎರಡೂ ಇವೆ, ಪರಬ್ರಹ್ಮಣಿ ಮತ್ತು ಅಪರಬ್ರಹ್ಮಣಿ ಎರಡೂ ಇವೆ. ಕರ್ಮಿ ಬ್ರಹ್ಮವಿದ್ಯಾ ಆಶ್ರಯೇ, ಇಲ್ಲಿ ಕರ್ಮವನ್ನು ಆಶ್ರಯ, ಇಲ್ಲಿ ಬ್ರಹ್ಮವಿದ್ಯಾ ಆಶ್ರಯ. ಅವೇ ಶಬ್ದಗಳನ್ನು ಬೇರೆ ಬೇರೆ ಶಬ್ದಗಳನ್ನು ಹೇಳಿದ್ದಾರೆ, ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಅವೇ ಶಬ್ದಗಳನ್ನು ಬೇರೆ ಬೇರೆ ಶಬ್ದಗಳಿಂದ ಇಲ್ಲಿ ತಿಳಿಸುವ ಪ್ರಯತ್ನ ಮಾಡಿದ್ದಾರೆ. ಇತಿ ವಾಕ್ಯಾರ್ಥ ತಯೋ ಏವ ಹಿ ಉಪನ್ಯಾಸ ಕೃತ ಋತಂ ಪಿಬಂತೌ. 87ನೇ ಭಾಷ್ಯ, ತತ್ರ ಯಃ ಉಪಾಧಿಕೃತಃ ಸಂಸಾರೀ ವಿದ್ಯಾ ಅವಿದ್ಯಾ ಅವಿದ್ಯಯೋ ಅಧಿಕೃತಃ ಮೋಕ್ಷಗಮನಾಯ ಸಂಸಾರಗಮನಾಯ ಚ ತಸ್ಯ ತದ್ ಉಭಯ ಗಮನ ಸಾಧನ ರಥ ಕಲ್ಪ್ಯತೆ. ಈಗ ನಿಮ್ಮಲ್ಲಿ ನಿಮ್ಮ ನಿಮ್ಮ ಜೊತೆಗೆ ಇಬ್ಬರು ಇದ್ದಾರೆ ನೋಡ್ರಿ, ಈಗ ಯಾರಿವರಿಬ್ರು ಅವರವರ ವಿಶಿಷ್ಟವಾದ ಉಪಾಧಿಗಳಿಂದಾಗಿ ತತ್ರ ಯ ಉಪಾಧಿಕೃತ ಅವರವರಿಗೆ ಲಭ್ಯವಾದಂತಹ ವಿಶಿಷ್ಟವಾದ ಉಪಾಧಿಗಳಿಂದಾಗಿ ಒಬ್ಬನು ಸಂಸಾರ ಮಾರ್ಗವನ್ನು ಅನುಸರಿಸ್ತಾನೆ, ಒಬ್ಬನು ಮೋಕ್ಷ ಮಾರ್ಗವನ್ನು ಅನುಸರಿಸ್ತಾನೆ. ಆಯ್ತಾ? ಹೇಗಪ್ಪ ಅಂತಂದರೆ ಉಪಾಧಿಕೃತ, ಉಪಾಧಿಯಿಂದ ಕೂಡಿದವನಿವನು ಅನ್ನೋದು ಕಾಮನ್ ಎಲ್ಲರಿಗೂ. ಅವನ ಜ್ಞಾನ ಸಾಧನೆಗೆ ತೊಡಗಲಿ, ಕರ್ಮ ಸಾಧನೆಗೆ ತೊಡಗಲಿ, ಅವನಿಗೇನು ಬೇಕು? ಶರೀರ ಬೇಕು. ಶರೀರದ ಸಾಧನ ಮಾಡಿ ಪಿಶಾಚಿಗೆ ಸಾಧನ ಮಾಡಿ ಬರೋಂಗಿಲ್ಲ. ಪಿಶಾಚನ ಒಂದು ಇತ್ತು ಅಂದರೆ ಅದು ಸಾಧನ ಮಾಡಿ ಬರೋಂಗಿಲ್ಲ. ಮತ್ತೆ ನೀವು ಅಡ್ಡ ಪ್ರಶ್ನೆ ಮಾಡಬಾರ್ದು, ಸ್ವಾಮಿ ನೀವು ನೋಡಿದ ಆ ಪಿಶಾಚಿ ಶಬ್ದ ಯಾಕೆ ತಂದ್ರಿ ನೀವು ಅದನ್ನು? ಹಂಗೆ ಕೇಳಿದ್ರೆ ಕೇಳ್ರಿ, ನಿಮ್ಮನ್ನು ಕರ್ಕೊಂಡು ನಾರ್ತ್ ಕ್ಯಾನ್ರಾ ಸರ್ ಒಯ್ದು ಬಿಟ್ಬಿಡ್ತೀನಿ. ನಾರ್ತ್ ಕ್ಯಾನ್ರಾ ಸೌತ್ ಕ್ಯಾನ್ರಾ ಪಿಶಾಚಿ, ದಿವಸ ಪಿಶಾಚಿ ನೋಡಿ ನೋಡ್ತಾರೆ. ನನಗೆ ದೊಡ್ಡ ಪ್ರಶ್ನೆ ಇಲ್ಲ, ಅಲ್ಲಿ ಯಾಕವ ಇಲ್ಲಿ ಘಟ್ಟದ ಮೇಲೆ ಯಾಕಿಲ್ಲ? ಘಟ್ಟದ ಕೆಳಗೆ ಎಲ್ಲ ಯಾಕೆ ಹೋಗ್ತಾವೆ? ಒಬ್ಬರು ಉತ್ತರ ಕೊಟ್ರು, ಸ್ವಲ್ಪ ನೀರು ಮ್ಯಾಲಿಂದ ಕೆಳಗೆ ಹೋಗ್ತದೆ ಇಲ್ಲಿ. ಸೊ ಘಟ್ಟದ ಕೆಳಗಿನ ಭಾಗಕ್ಕೆ ಇಲ್ಲಿಂದ ಹರಿದು ಹೋಗ್ಯಾವ ಅಂದ್ರೆ ಮೊದಲು ಇಳಿದ್ದು ಹಂಗಾರೆ. ಮನುಷ್ಯ ಉಪಾಧಿ ಪ್ರಾಪ್ತವಾದಾಗ ಮಾತ್ರ ನಮ್ಮಿಂದ ಪುರುಷಾರ್ಥ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಬರೀ ಸೂಕ್ಷ್ಮ ಶರೀರ ಯಾವ ಸಾಧನೆಯೂ ಮಾಡುವುದಿಲ್ಲ. ಅದಕ್ಕೆ ಆ ಸಾಧನ, ಅದು ಸಾಧನ ವ್ಯಕ್ತ ಮಾಡಬೇಕು ಅಂದರೆ ಬೀಜ ಸೂಕ್ಷ್ಮ ಶರೀರದಲ್ಲಿದ್ದರೂ ಕೂಡ ಅದರ ಉಪಕರಣಗಳು ಸ್ಥೂಲ ಶರೀರ. ತಿನ್ನಬೇಕು ಅನ್ನುವ ಬೀಜ ಎಲ್ಲಿರ್ತದೆ? ಸೂಕ್ಷ್ಮದಲ್ಲಿರ್ತದೆ. ಬರೀ ತಿನ್ನಬೇಕು ತಿನ್ನಬೇಕು ತಿನ್ನಬೇಕು ಅನ್ನೋ ಬೀಜ ಮಾತ್ರ ಇದ್ದರೆ ತಿನ್ನೋ ಕೆಲಸ ಆಗೋದಿಲ್ಲ. ತಿನ್ನೋ ಕೆಲಸ ಆಗಬೇಕಾದ್ರೆ ಏನು ಬೇಕು? ಉಪಾಧಿ ಬೇಕು. ಅದಕ್ಕೆ ಆ ಶಬ್ದ ಹಾಕ್ತಾರೆ, ಉಪಾಧಿಕೃತ. ಅದ ಯಾವುದು? ಉಪಾಧಿಕೃತ. ಉಪಾಧಿಯಿಂದಾಗಿ ಅವನು ಎರಡು ಮಾರ್ಗ ಹರಿಸ್ಕೊಳ್ತಾನೆ, ವಿದ್ಯಾ ಅವಿದ್ಯೆಯೋಹೋ, ವಿದ್ಯೆಗೆ ಮತ್ತು ಅವಿದ್ಯೆಗೆ ಅಧಿಕೃತ ಅಧಿಕಾರಿ ಆಗ್ತಾನೆ. ವಿದ್ಯೆಗೆ ಅಧಿಕಾರಿ ಆಗೋದ್ರಿಂದ ಏನು ಸಾಧಿಸ್ತಾನೆ? ಮೋಕ್ಷ ಗಮನಾಯ, ಮುಂದಿನ ಶಬ್ದ ಮೋಕ್ಷ ಗಮನಾಯ. ಇವನು ವಿದ್ಯೆಗೆ ಅಧಿಕಾರಿ ಆದಾಗ ಇವನು ಏನನ್ನು ಅನುಸರಿಸ್ತಾನೆ? ಮೋಕ್ಷ ಮಾರ್ಗವನ್ನು ಅನುಸರಿಸ್ತಾನೆ. ಓಹ್, ಅವಿದ್ಯೆಗೆ ಅಧಿಕಾರಿ ಆದವ ಸಂಸಾರ ಗಮನ ಒಂಟ. ತೇಲೋರ ಜೊತೆ ತೇರ್ತಾನ, ಬೀಳೋರ ಜೊತೆ ಬೀಳ್ತಾನ, ಮುಳುಗೋರ ಜೊತೆ ಮುಳುಗು. ಪುರುಷಾರ್ಥ ಶೂನ್ಯ, ಸಂಸಾರ ಗಮನ ಚ ತಸ್ಯ. ಆಯ್ತು, ನಾವು ಒಬ್ಬರ ಮೇಲೆ ಒಬ್ರು ಕೀಳು ಅನ್ನೋ ವಿಷಯವನ್ನು ಈಗ ನಾವು ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಇವರಿಬ್ಬರಿಗೂ ಸಾಧನ ಒಂದೇ. ಸಾಧನ ಅಂದರೆ ಇನ್ಸ್ಟ್ರೂಮೆಂಟ್, ಉಪಕರಣ. ಇವರಿಬ್ಬರಿಗೂ ಉಪಕರಣ ಒಂದೇ. ಏನು ಉಪಕರಣ? ಉಪಾಧಿ. ಏನು ಉಪಾಧಿ? ಶರೀರ. ಆ ಶರೀರವನ್ನು ರಥಕಲ್ಪನಾದಲ್ಲಿ ವಿವರಿಸ್ತಾರೆ. ಈ ಶರೀರವನ್ನು ಒಂದು ರಥ ಅಂತ ಕಲ್ಪಿಸಿಕೊಂಡು ಅದು ವಿವರಣೆಯನ್ನು ಕೊಡ್ತಾರೆ. ಆತ್ಮಾನಗುಂ ರಥಿನಂ ವಿದ್ಧಿ ಶರೀರ ಗುಂ ರಥಮೇವತು ಬುದ್ಧಿಂ ತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವ ಚ. ಆತ್ಮಾನಗುಂ ರಥಿನಂ ವಿದ್ಧಿ ಶರೀರಗುಂ ರಥಮೇವತು ಬುದ್ಧಿಂ ತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವ ಚ. ಹೇಳಿ, ಆತ್ಮಾನಗುಂ ರಥಿನಂ ವಿದ್ಧಿ ಶರೀರಗುಂ ರಥಮೇವ ಚ ಬುದ್ಧಿಂ ತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವ ಚ. ವೆರಿ ಗುಡ್. ಒಂದು ರಥ ಕಲ್ಪನಾದೊಳಗೆ ರಥದ ಯಜಮಾನ ಅಂತ ಇರ್ತಾನೆ, ದಿ ಓನರ್ ಆಫ್ ದಿ ಕಾರ್. ಹೌದೇನಪ್ಪ, ಓನರ್ ಆಫ್ ದಿ ಕಾರ್. ಕಾರ್ ಒಡೆಯ ಯಾರು, ಅವನಿಗೆ ರಥಿ ಅಂತ ಕರೀತಾರೆ. ಆಮೇಲೆ ರಥ ಇರ್ತದೆ, ಯಜಮಾನ ಕಾರನ್ನು ನಡೆಸಬೇಕಂತ ಏನು ನಿಯಮ ಇಲ್ಲ. ಹಿ ಓನ್ಸ್ ದಿ ಕಾರ್, ಅವನು ನಡೆಸ್ಬೇಕಂತ ನಿಯಮ. 20ನೇ ಶತಮಾನದವ್ರಿಗೆ ಯಾರು ಕಾರ್ ಕೊಂಡ್ಕೊಳ್ತಾರೆ ಅವರೇ ನಡೆಸ್ಬೇಕು ಅನ್ನೋದು ನಿಯಮ. ಇದ್ದು ಹೋದ್ರೆ ನಮ್ಮಂತೂ ರಣೆ ಬಾರ ಮುಗಿದು ಹೋಯ್ತು ನೋಡ್ರಿ. ಮೂರ್ಖ, ಮೂರು ದಿವಸ ಹೋಗ್ತೀನಿ ಅಂತಂದ, ಬ್ಯಾಡಪ್ಪ ಐದು ದಿವಸ ಹೋಗು ಅಂತ. ಆದ್ರೆ ಐದನೇ ದಿವಸ ಕರೆಕ್ಟಾಗಿ ಬರಬೇಕು ಅಂತ ಮೂರು ದಿವಸ ಅಂತ ಹೇಳ್ತಾನೆ. ನಾ ಎರಡು ದಿವಸ ಕಂಡೀಷನ್ ಕೊಟ್ಟೆ, ತುಂಬ ತಿರುಗಾಡಿದ ನನ್ನ ಜೊತೆ, ಐದು ದಿವಸ ಬರಲಿಲ್ಲ ನಿನ್ನೆ. ಇವತ್ತು ಕರ್ಕಿಗೆ ಹೋಗಬೇಕಾಗಿತ್ತು, ಹಾನಗಲ್ಲಿಗೆ ಹೋಗಬೇಕಾಗಿತ್ತು, ಬ್ಯಾಂಕ್ ಕೆಲಸ ಮುಗಿಸ್ಬೇಕಾಗಿತ್ತು, ಬರಲಿಲ್ಲ. ಆದ ಕಾರಣ 20 ದಿವಸ ತಗೊಂಡೋಗಿ ಯಾರು ಒಡೆಯರೋ ಅವರೇ ಕಾರ್ ನಡೆಸ್ಬೇಕು, ಅವರೇ ಡ್ರೈವರ್ ಆಗಬೇಕು. ಬೆಸ್ಟ್ ನೋಡಿ, ಬೇಕಾದ ತಗೊಂಡೋಗ್ತೀಯ, ಬೇಡದಾಗೆ ಸುಮ್ಮನೆ. ಹಮ್ ಹಮಾರೇ ಗಾಡಿ ಕಾ ಮಾಲಕ್ ಹೈ, ಚಲೋ ಹಮ್ ಹಮಾರೇ ಮರ್ಜಿ ಮೇ ರಹತೆ. ಆಮೇಲೆ ಯಾರಿಗೆ ಕಾರ್ ಬೇಕಿದೆ ಅದು ಹಿಂದಿಂದ ಅಡ್ಡಬೇಕು. ಬಾಬಾ ಸುಲ್ತಾ ಹೋಗನ್ ಬಾಬಾ, ಹೋಗನ್ ಬಾಬಾ. ಡ್ರೈವರ್ ಎಲ್ಲರಿಗೂ ಭಾರಿ ಪ್ರೀತಿ ರೀ. ನಮ್ಮಲ್ಲಿ ಅಷ್ಟೇ ಹುಡುಗರು, ಅವ್ನು ಮೂರ್ಕಿರ್ತಾನೆ ಡ್ರೈವರ್, ಆದ್ರೆ ಅವನ ಹಿಂದೆ ಬೆನ್ನತ್ತಿರ್ತಾನೆ. ಈಗ ಚಟ ಹಚ್ತಾನೆ, ಸ್ವಲ್ಪ ಹಿಂಗೆ ಕುಡಿಸ್ತಾನೆ, ಸ್ಟೇರಿಂಗ್ ಮುಟ್ಟಿಸ್ತಾನೆ. ಆ ಮಕ್ಕಳಿಗೆ ಈಗೋ ಬೂಸ್ಟ್ ಆಗ್ತದೆ. ಆ ಕೆಳಗಿಳಿದ್ಮೇಲೆ ಅಮ್ಮಗೆ, ಏ ಎಲ್ಲೋಗಿದ್ದೀನಿ ಅಮ್ಮ, ಅಮ್ಮ ಕಾರ್ನ ಕೂತ್ಕೊಂಡು ಕಾರ್ ನಡೆಸಿದೆ, ಈಗೋ ಬೂಸ್ಟ್ ಆಗಿರ್ತದೆ ನೋಡಿ. ರಥ, ರಥದ ಯಜಮಾನ, ರಥಕ್ಕೆ ಒಬ್ಬ ಸಾರಥಿ, ಕಲ್ಪನಾ. ಈಗ ಯಜಮಾನ ಯಾರು ಅಂತ ನೋಡ್ಬೇಕ, ಸಾರಥಿ ಯಾರು ಅಂತ ನೋಡ್ಬೇಕ, ಕಾರ್ ಯಾವುದು ಅಂತ ನೋಡ್ಬೇಡ. ಯಾವ ಕಾರ್ ಆದರೂ ಪರವಾಗಿಲ್ಲ. ಇದಕ್ಕೆ ಇವ್ರು ಏನು ಮಾಡ್ತಾರೆ, ಇವರು ಈ ಪ್ರಕಾರವಾಗಿ ರಥಿ ರಥಿ ರಥ ಸಾರಥಿ. ಆಮೇಲೆ ಈ ಸಾರಥಿ ಹೆಂಗಿರ್ತಾನಂದ್ರೆ ನಿಮ್ಗೆ ಹೇಳ್ತೀನಿ. ನಾವು ರೈಟ್ ಅಂದ್ರೆ ರೈಟ್, ಲೆಫ್ಟ್ ಅಂದ್ರೆ ಲೆಫ್ಟ್. ಹೋಗೋ ಸಾರಥಿ ಬೆಸ್ಟ್. ನಾವು ರೈಟ್ ಅಂದಾಗ ಲೆಫ್ಟ್, ಲೆಫ್ಟ್ ಅಂದಾಗ ರೈಟ್ ಹೋಗ್ತಾನಲ್ಲ, ಅವ ಹಂಗೆ ಯಾಕೆ ಹೋಗ್ತಾನವ? ಅವನ ಡ್ರೈವರ್ ನಮ್ಮ ಮಾತು ಯಾಕೆ ಕೇಳೋಂಗಿಲ್ಲ ಅಂತಂದರೆ, ಡ್ರೈವರ್ನ ಮನಸ್ಸು ನಮ್ಮ ಮನಸ್ಸು ಅವು ಕೂಡಬೇಕು. ಏಕೆಂದರೆ ಸ್ಟೇರಿಂಗ್ ಹಿಡ್ಕೊಂಡವರೆಲ್ಲ ಡ್ರೈವರ್ಸ್ ಅಲ್ಲ. ನಾ ಎಲ್ಲ ಡ್ರೈವರ್ಗೂ ಮೊದಲನೇ ಲೆಸನ್ ಕೊಡೋದು, ಗಾಡಿ ಓಡಿಸೋವನು ಡ್ರೈವರ್ ಅಲ್ಲ, ಸ್ಟೇರಿಂಗ್ ಹಿಡ್ಕೊಂಡವನು ಡ್ರೈವರ್ ಅಲ್ಲ, ಕ್ಲಚ್ಚು ಬ್ರೇಕು ಆಪ್ರೇಟ್ ಮಾಡೋನು ಡ್ರೈವರ್ ಅಲ್ಲ. ನಿಜವಾದ ಡ್ರೈವರು ಕಾರಿನ ಯಜಮಾನರ ಸುಖವನ್ನು ಅರ್ಥ ಮಾಡಿಕೊಳ್ಳುವನು ಯಾವನು, ಅವನು ನಿಜವಾದ. ನೋಡ್ರಿ, ಹಿಂಗೆ ಹಿಡ್ಕೊಂಡು ಕೂತ್ಬಿಡ್ತಾರ, ಅವರಿಗೆ ಧಡಕಿ ಪಡಕಿ ಗೊತ್ತಾಗೋದವ್ರು. ಯಾಕೆ ಹಿಡಿದಿರ್ತಾರೆ ನೋಡ್ರಿ ಕೈಯಾಗಿ. ನಾವು ಕೋತಿಗಳು ಏನು ಹಿಡಿದಿಲ್ಲ, ಆ ಜಿಗಿದ ಕೂಡಲೇ ಢಮಾರ್ ಢಮಾರ್ ಅಂತ. ಮೊನ್ನೆ ಒಂದು ಹಂಪ ಇವನ ಮಂಗನ ಮಗ ಜಿಗಿಸಿದ, ಮೂರಡಿ ಎತ್ತರ ನೋಡಿ ಕಾರಿನ ಮೂರಡಿ ಎತ್ತರ ಮೇಲೆ ಜಿಗಿಸ್ಬಿಟ್ಟು ಏ ಕೊಂದಿದೆ ಅಂತ ನಮ್ಮ ಸ್ನೇಹ. ಇಲ್ಲ ಬೆಲ್ಟ್ ಹಾಕ್ಕೊಂಡಿದ್ದೆ, ಪುಣ್ಯ ನನಗೇನಾಗಲಿಲ್ಲ. ಸೊ ಮನಸ್ಸು ಮನಸ್ಸು ಒಂದಾಗಬೇಕು, ಡ್ರೈವರ್ ಮನಸ್ಸು ಮತ್ತು ಯಜಮಾನರ ಮನಸ್ಸು. ಹಾಗಾದರೆ ನಿಜವಾಗಿಯೂ ಡ್ರೈವಿಂಗ್ ಮಾಡೋದು ಯಾರು ಅಂದರೆ ಅವನ ಮನಸ್ಸು ಡ್ರೈವಿಂಗ್ ಮಾಡುತ್ತೆ. ಕೈಯೆಲ್ಲ ಸ್ಟೇರಿಂಗ್ ಅಲ್ಲ, ಕಾಲಲ್ಲ, ಬ್ರೇಕ್ ಅಲ್ಲ, ಅವನ ಮನಸ್ಸು ಡ್ರೈವಿಂಗ್ ಮಾಡುತ್ತೆ. ಆದ್ದರಿಂದ ಮನಸ್ಸು ಏನಿದು ಅಂತ ಕೇಳಿದ್ದಾರೆ, ಹೇಳ್ತಾರೆ ಪ್ರಗ್ರಹಮೇವ. ಮನಸ್ಸು ಇದು ಹಗ್ಗ. ಈಗ ಬರೋಣ ಕಾರಿನ ಯಜಮಾನ ಯಾರು, ಕಾರಿನ ಯಜಮಾನ ಯಾರು, ಈ ಕಾರಿನ ಯಜಮಾನ ಯಾರು? ಆತ್ಮ ನಾನು. ಯಾವ ಆತ್ಮ? ಶರೀರ ಮನಸ್ಸು ಬುದ್ಧಿ ಸಹಿತವಾದ ಜೀವಾತ್ಮ ಏನಿದ್ದಾನೋ ಅವನು ಈ ಕಾರಿನ ಯಜಮಾನ. ಒಂದು ಉತ್ತರ ಸಿಗ್ತಾ, ಕಾರೇನು? ಈ ಶರೀರವೇ ಈ ಕಾರು. ಆಮೇಲೆ ಈ ಕಾರನ್ನು ನಡೆಸುವಂಥ ಸಾರಥಿ ಯಾರು? ಬುದ್ಧಿ. ಬುದ್ಧಿ ಇವನು ಸಾರಥಿ. ಇನ್ನು ಈ ಬುದ್ಧಿ ಯಾವ ಹಗ್ಗಗಳನ್ನು ಪ್ರಯೋಗಿಸಿ ಕಾರ್ ಮುಂದೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ತದೆ? ಮನಸ್ಸು ಎನ್ನುವ ಹಗ್ಗ. ಅದು ಮನಃ ಪ್ರಗ್ರಹ. ಗ್ರಹ ನೋಡಿ ಭಾಳ ಚಂದದ ಶಬ್ದ. ಗ್ರಹ ಧರಿಸುವುದು, ಅದು ಹಿಡ್ಕೊಳ್ಳೋದು, ಟು ಹೋಲ್ಡ್. ಗ್ರಹ ಟು ಹೋಲ್ಡ್ ಧರಿಸೋದು. ಅದಕ್ಕೆ ಪ್ರ ಹಾಕಿಬಿಟ್ರೆ ಹಗ್ಗ ಅಂತ ಅರ್ಥ. ಪ್ರಗ್ರಹ ಅಂದರೆ ಹಗ್ಗ. ನಾವೆಷ್ಟು ಹಿಡಿತೀವ್ರಿ ಹಗ್ಗ ಕಟ್ಟಿಬಿಟ್ರೆ ಸಾಕು, ಅದು ಹಿಡ್ಕೊಂಡೇ ಬರ್ತದೆ. ನಾವು ಹಿಡ್ಕೊಂಡು ಕೂಡಬೇಕಾಗಿ ಹಗ್ಗ. ಪ್ರಗ್ರಹ ಅಂದರೆ ಹಗ್ಗ. ಮನಃ ಪ್ರಗ್ರಹಮೇ ವಚ್ಚೆ. ಮತ್ತೆ ಇಷ್ಟಿದ್ರೆ ಸಾಲೋದಿಲ್ಲ, ಅದು ಕುದುರೆ ರಥ ಅಂತ ತಿಳ್ಕೊಳ್ರಿ. ರಥ ಅದನ್ನ ಇಲ್ಲೋ ಅದೇ, ಯಜಮಾನ ಇದ್ದಾನಲ್ಲೋ ಇದ್ದಾನೆ, ಸಾರಥಿ ಇದ್ದಾನಲ್ಲೋ ಇದೆ, ಹಗ್ಗವನು ಇಲ್ಲೋ ಅವೇ. ಆದರೂ ಕೂಡ ರಥ ಮುಂದೆ ಹೋಗೋದಿಲ್ಲ, ಯಾಕೆ ಅದಕ್ಕೇನು ಬೇಕು? ಕುದುರೆ ಬೇಕು. ಹೌದಾ? ಈ ರಥಕ್ಕೆ ಏನು ಕುದುರೆಗಳು? ಇಂದ್ರಿಯಗಳು ಏನವು? ಪಂಚಜ್ಞಾನೇಂದ್ರಿಯಗಳು. ಇಂದ್ರಿಯಾಣಿ ಹಯಾನ್ ಆಹು. ಇದಕ್ಕೆ ಬೇಕಾಗುವ ಕುದುರೆಗಳು ಈ ಇಂದ್ರಿಯಗಳೇ, ಇದರ ಕುದುರೆಗಳು. ಈ ಕುದುರೆಗಳು ಏನು ನೋಡ್ತವೆ? ನಮ್ಮ ಆ ರಥ ಆದರೆ ರಸ್ತೆ ನೋಡ್ತವೆ, ರಸ್ತೆ ಎದುರಿಗೆ ಬರೋ ಬೈರು ವಾಹನ ನೋಡ್ತವೆ. ಈ ಇಂದ್ರಿಯಗಳು ಏನು ನೋಡ್ತವೆ? ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನುವಂತಹ ವಿಷಯಗಳನ್ನು, ವಿಷಯಾಂತೇಶು ಗೋಚರ, ವಿಷಯಗಳನ್ನು ನೋಡ್ತವೆ. ಈ ಪ್ರಕಾರ ಇವೆಲ್ಲವನ್ನೂ ತಗೊಂಡು ಯಾವನು ಇದ್ದಾನಲ್ಲೋ ಒಳಗಡೆ, ಆತ್ಮ ಇಂದ್ರಿಯ ಮನೋ ಯುಕ್ತಂ. ಈ ಜೀವಾತ್ಮ ಕೇಳ್ಕೊಳ್ರಿ, ಈ ಜೀವಾತ್ಮ, ಈ ಇಂದ್ರಿಯ, ಈ ಮನಸ್ಸು, ಈ ಬುದ್ಧಿ ಇವೆಲ್ಲವನ್ನು ತಗೊಂಡು ಅವ ಇದ್ದಾನಲ್ವೋ ಅವನಿಗೆ ಭೋಕ್ತಾ ಇತಿ ಆಹು. ಅವನಿಗೇನಂತ ಕರೀತಾರೆ? ಈಸ್ ಅ ಭೋಕ್ತಾ. ಇಂಗ್ಲೀಷ್ ನೊಳಗೆ ಎಂಜಾಯರ್. ಅದಕ್ಕೆ ನಾನು ಎಷ್ಟು ಸಲ ಹೇಳ್ತಿರ್ತೇನೆ, ಎಂಜಾಯ್ಮೆಂಟ್ ಬುದ್ಧಿ ಇಲ್ಲ ಅಂದರೆ ಎಷ್ಟು ವಿಷಯಗಳಿದ್ರೂ ಏನೂ ಸಮಸ್ಯೆ ಇಲ್ಲ. ಎಂಜಾಯಿಂಗ್ ಅಂತಂದ್ರೇನು? ನಾನು ಸುಖಿಸುತ್ತೇನೆ, ನಾನು ಸುಖಿಸ್ತಾ ಇದ್ದೇನೆ, ಸುಖದ ಅನುಭೂತಿಯನ್ನು ಪಡೀತಾ ಇದ್ದೇನೆ ಅನ್ನುವ ಭಾವನಾ ಏನಿದೆಯೋ ಅದಕ್ಕೆ ಎಂಜಾಯ್ಮೆಂಟ್ ಅಂತ ಕರೀತಾರೆ. ಅದು ಒಂದು ಇಲ್ಲ ಅಂದರೆ ಎಷ್ಟು ವಿಷಯಗಳಿದ್ರು ಅಷ್ಟೇ, ಎಷ್ಟು ವಿಷಯಗಳು, ಎಷ್ಟಾದರೂ ಗೋಲ್ಡ್ ಇರಲಿ, ಎಷ್ಟಾದರೂ ಐಶ್ವರ್ಯ ಇರಲಿ, ಎಷ್ಟಾದರೂ ಹಣ ಇರಲಿ, ಎಷ್ಟಾದರೂ ಪ್ರಾಪರ್ಟಿ ಇರಲಿ, ಎಷ್ಟಾದರೂ ಅಪಾರ್ಟ್ಮೆಂಟ್, ಎಷ್ಟಾದರೂ ಬಂಧುಗಳಿರಲಿ, ಎಷ್ಟಾದರೂ ಯಾರು ಬೇಕಾದರೂ ಇರಲಿ, ಪ್ರಾಬ್ಲಮ್ ಅಲ್ಲಿಲ್ಲ. ಸಂಸಾರ ಪ್ರಾಬ್ಲಮ್ ಎಲ್ಲಿದೆ? ಐ ಆಮ್ ಎಂಜಾಯಿಂಗ್, ನಾನು ಇದನ್ನು ಆನಂದಿಸ್ತಾ ಇದ್ದೀನಿ, ನಾನು ಇದನ್ನು ಸುಖಿಸ್ತಾ ಇದ್ದೀನಿ ಅನ್ನುವಂತಹ ಆ ಅನಿಸಿಕೆ ಏನಿದೆಯಲ್ಲೋ ಅದು ನಮ್ಮನ್ನು ತೊಡಗಿಸ್ತದೆ. ಯಾವ್ದ್ರಲ್ಲಿ ತೊಡಗಿಸ್ತದೆ? ಸಂಸಾರದಲ್ಲಿ ತೊಡಗಿಸ್ತದೆ. ಹಾ, ಅದಕ್ಕೆ ಹೇಳ್ತಾರೆ ನೀನು ಇಷ್ಟೆಲ್ಲ ಮಾಡಿ ಭೋಗ್ತಾ ಆಗ್ತೀಯ, ಯಾವಾಗ ಆಗ್ತೀಯ ಭೋಗ್ತಾ ನೀನು, ಅದರೊಳಗೆ ಎಂಜಾಯಿಂಗ್ ಬುದ್ಧಿ, ಸುಖಿಸುವ ಬುದ್ಧಿ, ಆ ಸುಖಿಸುವ ಬುದ್ಧಿ ಕೂಡ ಎಷ್ಟು ಚಂದ ಶುರು ಆಗ್ತದೆ ಅಂತಂದರೆ, ಮೊದಲು ಅನುಭವಿಸಿ ಸುಖ ಪಡ್ತೀವಿ ಅಂತ ಜನ ಅಂದ್ಕೊಂಡ, ಕೇಳ್ಕೊಳ್ರಿ, ಅನುಭವಿಸಿದ ಮೇಲೆ ಸುಖ ಅನುಭವ ಆಗ್ತದಂತ ವೇದಾಂತ ಉಲ್ಟ ಹೇಳ್ತದೆ. ಸುಖ ಸುಖವನ್ನು ಭಾವಿಸ್ತೀಯ, ಆಮೇಲೆ ಪಡಿತೀಯ, ಆಮೇಲೆ ಸುಖವನ್ನು ಅನುಭವಿಸ್ತೀಯ. ಸಾಮಾನ್ಯ ಅರ್ಥ ಹೆಂಗೆ, ಅದನ್ನು ಪಡೆದು ಟೇಸ್ಟ್ ನೋಡಿದ್ವಿ ಆಮೇಲೆ ಸುಖ ಅನ್ನಿಸ್ತು ಅಂತ ವೇದಾಂತ ಉಲ್ಟ ಹೇಳಿದೆ. ಮೊದಲು ನೀನು ಅಲ್ಲಿ ಸುಖ ಭಾವಿಸ್ತೀಯ, ಅದಕ್ಕೆ ಶೋಭನಾ ಅಧ್ಯಾಸ ಅಂತ, ಶೋಭನಾ ಅಧ್ಯಾಸ. ನಾವು ಅಧ್ಯಾಸ ಮಾಡ್ತೀವಿ, ಆರೋಪಿಸ್ತೀವಿ. ಏನನ್ನು ಆರೋಪಿಸ್ತೀವಿ? ಶೋಭನೆಯನ್ನು ಆರೋಪಿಸ್ತೀವಿ. ಶೋಭನ ಅಂದ್ರೆ ಏನು? ಸುಖ, ರುಚಿ, ಆನಂದ. ಆಹಾ, ಮೊದಲು ಇರ್ತಾವ್ರಿ ಇವು ಪೂರ್ವ ಜನ್ಮದ ಸಂಸ್ಕಾರ, ಪೂರ್ವ ಜನ್ಮ ಸಂಸ್ಕಾರ. ಅವು ನಮಗೆ ಅದು ಆರೋಪಿಸಲಿಕ್ಕೆ ಅವಕಾಶ ಮಾಡಿಕೊಡ್ತವೆ. ನನಗೆ ಸುಖ ಬೇಕು, ವಾಚಿನಲ್ಲಿ ಸುಖ ಇದೆ, ಪೂರ್ವ ಭಾವಿ ಭಾವಿಸ್ಬಿಡ್ತಾನ. ನನಗೆ ಸುಖ ಬೇಕು, ಆ ಬಟ್ಟೆಯಲ್ಲಿ ಸುಖ ಇದೆ, ಈ ತಿಂಡಿಯಲ್ಲಿ ಸುಖ ಇದೆ, ಈ ವ್ಯಕ್ತಿಯಲ್ಲಿ ಸುಖ ಇದೆ. ಇದಕ್ಕೆ ಶೋಭನಾ ಅಧ್ಯಾಸ. ನಾ ಸುಖವನ್ನು ಭಾವಿಸಿದ ನಂತರ ಅದನ್ನು ನನ್ನದನ್ನಾಗಿ ಮಾಡಿಕೊಳ್ಳೋ ಪ್ರಯತ್ನ, ಅದಕ್ಕೆ ಯೋಗ ಅಂತ. ಹೌದು, ಎರಡು ಸೇರಿಸ್ಬಿಟ್ರೆ ಏನಾಯಿತು? ಸುಖಯೋಗ. ಸಿಗದೇ ಇದ್ದಾಗ ದುಃಖ ಯೋಗ, ಸಿಕ್ಕಾಗ ಇನ್ನೂ ಸ್ವಲ್ಪ ಸಿಗಬೇಕಾಗಿತ್ತು ಅನ್ನೋ ಯೋಗ. ಎಲ್ಲರೂ ಯೋಗದಲ್ಲಿ ಇದ್ದವರೇ, ಯೋಗ ಬಿಟ್ಟು ಯಾರಿಲ್ಲ. ಭೋಕ್ತಾ ಇತಿ ಆಹುಹು ಬಿಡಿ ಸರ್, ಇದೇನೇ ಒಂದು ಕನೆಕ್ಷನ್, ಲಾಜಿಕಲ್ ಕನೆಕ್ಷನ್ ನೀವು ಹೇಳಿದ್ರಿ. ಇದು ನಿಮ್ಮದೇ ಲಾಜಿಕ್ಕಾ? ನಮ್ಮ ಲಾಜಿಕಲ್ಲಪ್ಪ. ಮನೀಷಿಣಃ ಮನನಶೀಲಾಹ, ಯಾರವರು? ಹಾಂ, ಮನನಶೀಲ ಅಂದರೆ ಸತತವಾಗಿ ಏಕಾಗ್ರತೆಯಿಂದ ಮನನ ಮಾಡ್ತಾ ಇದ್ದಂತಹ ಜ್ಞಾನಿಗಳು ಈ ಮಾತನ್ನು ಹೇಳಿದ್ದಾರೆ. ಮನೀಷಿಣಃ ಅಂತ ಯಮ ನಚಿಕೇತನಿಗೆ ಹೇಳಿದ್ದಾನೆ. ಭಾಷೆ 88, ಸ್ವಲ್ಪ ಓದೋಣಂತಷ್ಟೇ. ತತ್ರ ಆತ್ಮಾನಂ ಋತಪಂ ಸಂಸಾರಿಣಂ ರಥಿನಂ ರಥಸ್ವಾಮಿನಂ ವಿದ್ಯೆ ಜಾನೀಹಿ ಶರೀರಂ ರಥಮೇವತು ರಥ ಬದ್ಧ ಅಯಸ್ಥಾನೀಯೈಃ ಇಂದ್ರಿಯೈಃ ಆಕೃಷ್ಯ ಆಕೃಷ್ಯಮಾನತ್ವಾತ್ ಶರೀರಸ್ಯ. ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ ಜೈ.